50 languages. 81 81 صيغة الماضي الأولى بوتاكالا وندو يكتب بريودو وكتب رسالة ಅವನು ಒಂದು ಪತ್ರವನ್ನು ಬರೆದಿದ್ದ. وهي كتبت بطاقة. ಮತ್ತು ಅವಳು ಒಂದು ಕಾಗದವನ್ನು ಬರೆದಿದ್ದಳು. يقرأ ಓದುವುದು. هو قرأ مجلة. ಅವನು ಒಂದು ನಿಯತಕಾಲಿಕವನ್ನು ಓದಿದ್ದ. وهي قرأت كتابا. ಅವಳು ಒಂದು ಪುಸ್ತಕವನ್ನು ಓದಿದ್ದಳು. يأخذ ತೆಗೆದುಕೊಳ್ಳುವುದು. هو أخذ سيجارة. ಅವನು ಒಂದು ಸಿಗರೇಟ್ ತೆಗೆದುಕೊಂಡ. وهي أخذت قطعة شوكولا. ಅವಳು ಒಂದು ಚೂರು ಚಾಕಲೇಟ್ ತೆಗೆದುಕೊಂಡಳು. هو كان غير مخلص اما هي فكانت مخلصة. ಅವನು ಅವಳಿಗೆ ಮೋಸ ಮಾಡಿದ ಆದರೆ ಅವಳು ನಿಷ್ಠೆಯಿಂದ ಇದ್ದಳು. هو كان كسولا اما هي فكانت مجتهدة. ಅವನು ಸೋಮಾರಿಯಾಗಿದ್ದ ಆದರೆ ಅವಳು ಚುರುಕಾಗಿದ್ದಳು. هو كان فقيرا اما هي فكانت غنية. ಅವನು ಬಡವನಾಗಿದ್ದ ಆದರೆ ಅವಳು ಶ್ರೀಮಂತಳಾಗಿದ್ದಳು. لم يكن لديه مال وانما ديون. ಅವನ ಬಳಿ ಹಣವಿರಲಿಲ್ಲ ಬದಲಾಗಿ ಸಾಲಗಳಿದ್ದವು. لم يكن محظوظا وانما منحوسا. ಅವನಿಗೆ ಅದೃಷ್ಟವಿರಲಿಲ್ಲ ಬದಲಾಗಿ ದುರಾದೃಷ್ಟವಿತ್ತು. لم يكن ناجحا وانما فاشلا. ಅವನಿಗೆ ಗೆಲುವು ಇರಲಿಲ್ಲ ಬದಲಾಗಿ ಕೇವಲ ಸೋಲಿತ್ತು. لم يكن مسرورا وانما مستاء. ಅವನು ಸಂತುಷ್ಟನಾಗಿರಲಿಲ್ಲ ಬದಲಾಗಿ ಅಸಂತುಷ್ಟನಾಗಿದ್ದ. لم يكن سعيدا وانما يائسا. ಅವನು ಸಂತೋಷವಾಗಿರಲಿಲ್ಲ ಬದಲಾಗಿ ದುಃಖಿಯಾಗಿದ್ದ. لم يكن ظريفا وانما ثقيل الظل. ಅವನು ಸ್ನೇಹಪರನಾಗಿರಲಿಲ್ಲ ಬದಲಾಗಿ ಸ್ನೇಹಭಾವ ಇಲ್ಲದವನಾಗಿದ್ದ.